ತಂದೆ ತಾಯಿಗಳೆಷ್ಟು, ತಾನಿದ್ದ ಊರೆಷ್ಟೋ, ಬಂಧು ಬಳಗಗಳೆಷ್ಟೋ, ತನಗೆ ಸತಿಸುತರೆಷ್ಟೋ, ಬಂದ ಜನುಮಗಳೆಷ್ಟೋ, ಹೊಂದಿದ ಮರಣವೆಷ್ಟೋ, ಒಂದೊಂದು ಎಣಿಕೆಗಾಣೆ, ಒಂದೊಂದು ಎಣಿಕೆಗಾಣೆ, ಹಿಂದೆ ಕೊಂದವರ್ಯಾರು, ಇಂದು ಸಲಹುವರ್ಯಾರು, ಹಿಂದೆ ಕೊಂದವರ್ಯಾರು, ಇಂದು ಸಲಹುವರ್ಯಾರು, ಮುಂದೆ ಬಾರೆಂದೆನ್ನ ಕರೆಯುವರ ನಾ ಕಾಣೆ, ಮುಂದೆ ಬಾರೆಂದೆನ್ನ ಕರೆಯುವರ ಎನ್ನ ಕರೆಯುವರ ನಾ ಕಾಣೆ, ತಂದೆ ವರ ಕಾಗಿ ನೆಲೆಯಾದಿ ಕೇಶವ, ಕಾಗಿ ನೆಲೆಯಾದಿ ಕೇಶವ, ನಿನ್ನ ದ್ವಂದ್ವ ಪದ ಬಿಡನೆ ಕಂಡ್ಯ ಆ ನೋಡಿದೇನು ವೆಂಕಟನ, ಧಣಿಯ ನೋಡಿದೇನು ವೆಂಕಟನ, ಮನದಣಿಯ ನೋಡಿದೇನು, ಮನದಣಿಯ ನೋಡಿದೇನು, ಮನದಣಿಯ ನೋಡಿದೇನು, ಶಿಖಾಮಣಿ ತಿರುಮಲನ, ಧಣಿಯ ನೋಡಿದೇನು ವೆಂಕಟನ, ಆ ಧಣಿಯ ನೋಡಿದೇನು ವೆಂಕಟನ, ಚರಣದಂದುಗೆ ಗೆಜ್ಜೆಯವನ, ಪೀತಾಂಬರ ಉಡಿಗೆ ವಡ್ಯಾಣವಿಟ್ಟಿಗನ, ಚರಣದಂದುಗೆ ಗೆಜ್ಜೆಯವನ, ಪೀತಾಂಬರ ಉಡಿಗೆ ವಡ್ಯಾಣವಿಟ್ಟಿಗನ, ಮೆರೆಯುವ ಮಾಣಿಕ್ಯವದನ, ಮೆರೆಯುವ ಮಾಣಿಕ್ಯವದನ, ಚನ್ನ ಸರಹಾರ ಪದಕ ಕೌಸ್ತುಭದಿ ಸಿಗನ, ಚನ್ನ ಸರಹಾರ ಪದಕ ಕೌಸ್ತುಭದಿ ಸಿಗನ, ಧಣಿಯ ನೋಡಿದೇನು ವೆಂಕಟನ, ಆ ಧಣಿಯ ನೋಡಿದೇನು ವೆಂಕಟನ, ಕೊರಳೋಳು ವೈಜಯಂತಿ ಧರಿಸಿಗನ, ತಿರುಬೆರಳ ಮುದ್ರಿಕೆ ಭುಜ ಕೀರ್ತಿ ಲೊಪ್ಪುವನ, ಕೊರಳೋಳು ವೈಜಯಂತಿ ಧರಿಸಿಗನ, ತಿರುಬೆರಳ ಮುದ್ರಿಕೆ ಭುಜ ಕೀರ್ತಿ ಲೊಪ್ಪುವನ, ಅರಳು ಕಂಗಳ ನೋಟದವನ, ಅರಳು ಕಂಗಳ ನೋಟದವನ, ಸುಳಿಗುರುಳು ನೊಸಲಾಪಟ್ಟಿ ನಾಮ ಇಟ್ಟಿಗನ, ಸುಳಿಗುರುಳು ನೊಸಲಾಪಟ್ಟಿ ನಾಮ ಇಟ್ಟಿಗನ, ಧಣಿಯ ನೋಡಿದೇನು ವೆಂಕಟನ, ಆ ಧಣಿಯ ನೋಡಿದೇನು ವೆಂಕಟನ. ಮುಖಾ ಚಕ್ರವ ಪೀಡಿ ದಿಗನ ಕೈ ಕಂಕಣ ತೋಳ್ ಬಂದಿ ಬಾಪೂರಿಯವನ ಶಂಖ ಚಕ್ರವ ಪಿಡಿ ದಿಗನ ಕೈ ಕಂಕಣ ತೋಳ್ ಬಂದಿ ಬಾಪೂರಿಯವನ ಶಂಖಾನೂದುವ ಸರ್ವೋತ್ತಮನ ಶಂಖಾನೂದುವ ಸರ್ವೋತ್ತಮನ ಭೂವೈಕುಂಠ ವಿದೆಂದು ಹಸ್ತದಿ ತೋದಿಸುವನ ಭುವೈಕುಂಠ ವಿದೆಂದು ಹಸ್ತದಿ ತೋರಿಸುವನ ಗಣಿಯ ನೋಡಿದೇನು ವೆಂಕಟನ ಗಣಿಯ ನೋಡಿದೇನು ವೆಂಕಟನ ಕೇಸಕ್ಕಿ ಅನ್ನ ಉಂಬುವನ ಬಡ್ಡಿ ಕಾಸು ಬಿಡದ ಹಾಗೆ ಕೂಡಿ ಹಾಕುವನ ಕೇಸಕ್ಕಿ ಅನ್ನ ಉಂಬುವನ ಬಡ್ಡಿ ಕಾಸು ಬಿಡದ ಹಾಗೆ ಕೂಡಿ ಹಾಕುವನ ಘೋಷಾನಾದಕ್ಕೆ ವಲಿದಿಘನ ಘೋಷಾನಾದಕ್ಕೆ ವಲಿದಿಘನ ಹರೇ ಶ್ರೀನಿವಾಸ ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಘೋಷಾನಾದಕ್ಕೆ ವಲಿ ದಿಗನ ಮೈಯೊಳು ಸೂಸುವ ಗಂಧ ಕಸ್ತೂರಿ ಲೇಪಿತನ ಗಣಿಯ ನೋಡಿದೇನು ವೆಂಕಟನ ಗಣಿಯ ನೋಡಿದೇನು ವೆಂಕಟನ ನೀಟಾದ ವಲ್ಲಿ ಹೊತ್ತಿಗನ ಕೊರಬೇಟೆಯಾಡಿ ಅಂದದಿಂದ ಬರುವನ ನೀಟಾದ ವಲ್ಲಿ ಹೊತ್ತಿಗನ ಹೊರಬೇಟೆಯಾಡಿ ಅಂದದಿಂದ ಬರುವನ ನೋಟದಿ ಬಂದು ನಿಂತಿಗನ ನೋಟದಿ ಬಂದು ನಿಂತಿಗನ ಸೃಷ್ಟಿ ಗೊಡೆಯ ಪುರಂದರ ವಿಠಲನ್ನಯೇ ಸೃಷ್ಟಿ ಗೊಡೆಯ ಪುರಂದರ ವಿಠಲನ್ನ ಗಣಿಯ ನೋಡಿದೇನು ವೆಂಕಟನ ಗಣಿಯ ನೋಡಿದೇನು ವೆಂಕಟನ ಮನದಣಿಯ ನೋಡಿದೇನು ಮನದಣಿಯ ನೋಡಿದೇನು ಮನದಣಿಯ ನೋಡಿದೇನು ಶಿಖಾಮಣಿ ತಿರುಮಲನ ಧಣಿಯ ನೋಡಿದೇನು ವೆಂಕಟನ ಧಣಿಯ ನೋಡಿದೇನು ವೆಂಕಟನ ವೆಂಕಟನ ವೆಂಕಟನ ಓ